अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕಮಲಾ, ಏನ್ ಮಾಡಿಕತಿ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೇ, ಈ ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಉಪರಾಷ್ಟಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು ಅವರು ಪಿಇಎಸ್ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಮಾಡಿದ ಭಾಷಣದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿಯಂತ್ರಣ ಕುರಿತು ಆಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎಸ್ ಕೇಶವ ಅವರೊಂದಿಗೆ ಸಂದರ್ಶನ. ಆನಂತರ ರಸಗೊಬ್ಬರಗಳ ವಿವೇಚನಾಯುತ ಬಳಕೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾ ಚನ್ನಕೇಶವ ಅವರೊಂದಿಗಿನ ಮಾತುಕತೆಯ ಆಯ್ದ ಭಾಗ ಕೇಳಬಹುದು. ಈಗ ಕೇಳೋಣ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿಯಂತ್ರಣ ಕುರಿತು ಆಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎಸ್ ಕೇಶವ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಶುಂಠಿಯನ್ನ ಸಾಗುವಳಿಯನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಕೃಷಿಕರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಶುಂಠಿಯನ್ನ ಬೆಳೀತಾರೆ. ಒಂದು ರೀತಿ ನೋಡಿದ್ರೆ ನಮ್ಮ ಭಾಗದ ಪ್ರಮುಖವಾದಂತಹ ಬೆಳೆ ಏನು ಇದು ಅನ್ನುವ ಮಟ್ಟಕ್ಕೆ ಶುಂಠಿಯನ್ನ ಬೆಳೆಯಲಾಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನು ಅಂತ ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಒಂದಷ್ಟು ಆದಾಯವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು, ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಈ ಶುಂಠಿ ಬೇಸಾಯ ಕ್ರಮಗಳು ಹೇಗಿರುತ್ತೆ, ಯಾವಾಗ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಹೇಗೆ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ನಾವು ಒಳ್ಳೆಯ ಇಳುವರಿಯನ್ನ ಪಡೆಯಬಹುದು, ಯಾವ ರೋಗ ಮತ್ತೆ ಕೀಟಗಳು ಈ ಶುಂಠಿಯನ್ನ ಬಾಧಿಸುತ್ತೆ, ಅದಕ್ಕೆ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಂಎನ್ ಕೇಶವ ಅವರು. ಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶುಂಠಿಯನ್ನ ಈಗಾಗಲೇ ಹೇಳಿದಾಗೆ ಹೆಚ್ಚು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೆಳೆಯಲಾಗ್ತಾ ಇದೆ, ಎಂತಹ ಮಣ್ಣು ಮತ್ತೆ ಹವಾಗುಣದಲ್ಲಿ ಶುಂಠಿಯನ್ನ ಚೆನ್ನಾಗಿ ಬೆಳೆಯಬಹುದು? ಹೌದು, ತಾವು ಹೇಳಿದಾಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿಯನ್ನು ಬಿತ್ತನೆ ಮಾಡಿದ್ದಾರೆ ರೈತರು. ಇದಕ್ಕೆ ಮುಖ್ಯವಾಗಿ ಮರಳು ಮಿಶ್ರಿತ ಗೋಡು ಮಣ್ಣು ಇರಬೇಕು, ಮತ್ತೆ ನೀರು ಚೆನ್ನಾಗಿ ಬಸ್ತು ಹೋಗ್ಬೇಕು, ಅಂತ ಮಣ್ಣಿದ್ರೆ ಚೆನ್ನಾಗಿ ಹುಲ್ಸಾಕಿ ಬೆಳೆಯುತ್ತೆ. ಅನಂತರ ಸಾವಯವ ಪದಾರ್ಥ ಅಧಿಕವಾಗಿರುವಂತಹ ಪುಡಿ ಪುಡಿಯಾದಂತಹ ಗೋಡು ಮಣ್ಣು ಹೆಚ್ಚು ಸೂಕ್ತ. ಆಮೇಲೆ ಇದು ಬಹಳ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಇದನ್ನ ಪ್ರತಿ ವರ್ಷ ಬೆಳಿಬಾರದು, ಬೆಳೆದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಸೂಕ್ತವಲ್ಲ. ಒಂದೇ ತಾಕ್ನಲ್ಲಿ ಬೆಳೆಯುವಂತದ್ದು ಅಷ್ಟು ಪ್ರತಿ ವರ್ಷ ಬೆಳಿಬಾರದು, ಬೇರೆ ಬೇರೆ ತಾಕ್ನಲ್ಲಿ ಬೆಳ್ಕೊಂಡ್ರೆ ಒಳ್ಳೆ ಇಳುವರಿಯನ್ನ ನಿರೀಕ್ಷೆಯನ್ನ ಮಾಡಬಹುದು. ಯಾವೆಲ್ಲ ತಳಿಗಳು ಶುಂಠಿಯಲ್ಲಿ ಇದ್ದಾವೆ, ಯಾವುದು ಹೆಚ್ಚು ಉಪಯುಕ್ತವಾದದ್ದು ನಮ್ಮ ಭಾಗಕ್ಕೆ? ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತಳಿಗಳಿದ್ದಾವೆ, ಸ್ಥಳಗಳ ಹೆಸರು ಮೇಲೇನೆ ಇದೆ. ಮಾರನ್ ಅಂತ ಹೇಳಿದೆ, ವೈನಾಡ್ ಅಂತಿದೆ, ಎರ್ನಾಡ್ ಅಂತಿದೆ, ಹಿಮಾಚಲ ಅಂತಿದೆ. ಆಮೇಲೆ ವಿದೇಶಿ ತಳಿನೂ ಇದೆ, ರಿಯೋ ಡಿ ಜೆನೆರೋ ಅಂತ. ಆಮೇಲೆ ಸುಧಾರಿತ ತಳಿಗಳಲ್ಲಿ ತುಂಬಾ ಇದಾವೆ, ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅಂತ ಇದೆ, ಅವರದ್ದು ವರದಾ ಅಂತ ಇದೆ. ಆಮೇಲೆ ಮಹಿಮಾ, ರಜತ ಅಂತ ಇದೆ. ಇದಲ್ದೇನೆ ಸುಪ್ರಭಾ, ಸುರುಚಿ, ಸುರಭಿ, ಹಿಮಗಿರಿ, ಇವೆಲ್ಲ ಸುಧಾರಿತ ತಳಿಗಳು. ಇವು ಗರಿಷ್ಠ 22 ಟನ್ವರೆಗೆ ಒಂದು ಹೆಕ್ಟರ್ಗೆ ಇಳುವರಿ ಕೊಡ್ತವೆ. 200 to 230 ದಿನದ ಅವಧಿ ಇರುತ್ತೆ. ಆಮೇಲೆ ಒಣಶುಂಠಿ 19-23% ಇರುತ್ತೆ. ಇದಲ್ದೇನೆ ಸ್ಥಳೀಯ ತಳಿಗಳು ಸಹ ಮಾರನ್ನು, ನಾಡಿಯಾ, ರಿಯೋಡಿಜೆನರೋ, ಮತ್ತೆ ಚೀನಾ, ಅಸ್ಸಾಂ ಇಂಥವೆಲ್ಲ ಇದಾವೆ. ಇವೆಲ್ಲ ಗರಿಷ್ಠ 23 ಟನ್ವರೆಗೆ ಕೊಡುತ್ತೆ. ಇವು 190-210 ದಿನಗಳ ಅವಧಿಯದ್ದಿರುತ್ತೆ. ಆಮೇಲೆ ಒಣಶುಂಠಿ ಆದರೆ 18-20% ಇಳುವರಿನ ಕೊಡುತ್ತೆ. ಹೀಗೆ ಬೇರೆ ಬೇರೆ ತರಹದ ತಳಿಗಳು ಕೂಡ ಇದರಲ್ಲಿ ಇರುವಂತದ್ದು. ಯಾವ ಸಮಯ ಬಿತ್ತನೆಗೆ ಸೂಕ್ತವಾದಂತದ್ದು? ನೀರಾವರಿ ಆಶ್ರಯದಲ್ಲಾದ್ರೆ ಫೆಬ್ರವರಿ ಮಧ್ಯಭಾಗದಿಂದ ಮಾರ್ಚ್ ಮೊದಲನೇ ವಾರದವರೆಗೆ ಬಿತ್ತನೆಯನ್ನ ಮಾಡಬಹುದು. ಫೆಬ್ರವರಿ ಮತ್ತೆ ಮಾರ್ಚ್ ಈ ತಿಂಗಳಲ್ಲಿ ನಾವು ಬಿತ್ತನೆಯನ್ನ ಮಾಡಬಹುದು. ಬಿತ್ತನೆ ಮಾಡೋದಕ್ಕಿಂತ ಮೊದಲು ಭೂಮಿಯನ್ನ ನಾವು ಹೇಗೆ ತಯಾರು ಮಾಡ್ಕೋಬೇಕು? ಅದೇ ಮೊದಲು ಬೇಸಿಗೆ ಬೆಳೆ ಬಂದಾಗ ಉಳುಮೆ ಮಾಡಿಬಿಟ್ಟು ಅಥವಾ ಅಗತೆ ಮಾಡಿ ಮಣ್ಣನ್ನ ಪುಡಿ ಪುಡಿ ಮಾಡಿ ಹದ ಮಾಡಬೇಕು. ಆಮೇಲೆ 1 meter ಅಗಲ, 15 cm ಎತ್ತರದ, ಆಮೇಲೆ ಉದ್ದ ಅನುಕೂಲಕ್ಕೆ ತಕ್ಕಂತೆ ಸಸಿ ಮಡಿ ಮಾಡ್ಕೊಂಡು ಇದ್ ಮಾಡಬೇಕು. ನೀರಾವರಿ ಆಶ್ರಯದಲ್ಲಿ 40 cm ಅಂತರದಲ್ಲಿ ಏರ್ಗಳನ್ನ ಮಾಡ್ಕೋಬೇಕು. ಆಮೇಲೆ ಸೋಲರೈಸೇಷನ್ ಅಂತ ಹೇಳ್ತೀವಿ. ಇದು ಏನಂತಂದ್ರೆ ಈ ಮಡಿನ ಒಂದು ಪಾರದರ್ಶಕವಾದಂತಹ ಪಾಲಿಥಿನ್ ಚಾಳೆಯಿಂದ ಮುಚ್ಚುವಂಥದ್ದು. ಇದು ಮಾಡಿದಾಗ ಒಳಗಡೆ ಬಿಸಿ ಆಗ್ಬಿಟ್ಟು 40 ಮುಚ್ಚಬೇಕು. ಬಿಸಿ ಆಗ್ಬಿಟ್ಟು ರೋಗ ಮತ್ತೆ ಕೀಟ ಬಾಧೆ ಕಡಿಮೆ ಆಗುತ್ತೆ. ಗೆಡ್ಡೆ ಕೊಳೆ ರೋಗ ಇವೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಮಾಡಬಹುದು. ಅನಂತರ ಜಮೀನು ತಯಾರು ಮಾಡಿ ಆದ್ಮೇಲೆ ಹೊದಿಕೆಯನ್ನ ಹೊದಿಸ್ಬೇಕು. ಮಳೆಯಿಂದ ಮಣ್ಣು ಕೊಚ್ಚೋಗೋದನ್ನ ತಡಿಬಹುದು. ಆಮೇಲೆ ಇದು ಹಸಿರೆಲೆ ಅಥವಾ ಸಾವಯವ ತ್ಯಾಜ್ಯಗಳನ್ನ ಹರಡ್ಬಿಟ್ಟು ಹೊದಿಕೆ ಮಾಡಬೇಕು. ಇದರಿಂದ ಸಾವಯವ ಪದಾರ್ಥ ಮಣ್ಣಿಗೂ ಸೇರ್ಕೊಳ್ಳುತ್ತೆ, ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಕಳೆ ನಿಯಂತ್ರಣನೂ ಮಾಡಬಹುದು. ಅನಂತರ ತೇವಾಂಶನೂ ಸಹ ಸಂರಕ್ಷಣೆ ಮಾಡಬಹುದು. ನಾಟಿ ಮಾಡಿದಾಗ ಮೊದಲನೇ ಹೊದಿಕೆಗೆ ಒಂದು ಅಂದಾಜು 10-12 ಹಸಿರೆಲೆ ಬೇಕಾಗುತ್ತೆ. ಅನಂತರ 40 ಮತ್ತೆ 90 ದಿನ ಕಳೆ ತೆಗೆದ್ಬಿಟ್ಟು ರಸಗೊಬ್ಬರ ಎಲ್ಲ ಹಾಕಿದ ನಂತರ 7 ಹೊದಿಕೆಯನ್ನ ಮಾಡಬೇಕು. ತಾವು ಹೇಳಿದ್ರಿ ಪಾಲಿಥಿನ್ ಶೀಟ್ ಇಂದ ಮುಚ್ಚಬೇಕು ಅಂತ ಹೇಳಿ, ಎಲ್ಲವುದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ? ಮಡಿ ಮಾಡ್ತೀವಲ್ಲ ಅದಕ್ಕೆ ಮಾಡೋದು. ನರ್ಸರಿ ಟೈಮ್ ಅಲ್ಲಿ ಮಾಡಂತದ್ದು. ಓಕೆ ಮಡಿ ಮಾಡ್ತಾರೆ ಜಮೀನಿಗೆಲ್ಲ. ನಾವು ಮೊಳಕೆ ಬರ್ಸ್ತೀವಲ್ಲ ಮಾಡೋದು, ಮೊಳಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಸಿ ಮಡಿಗೆ ನರ್ಸರಿಗಳಲ್ಲೆಲ್ಲ ಮಾಡ್ಬೇಕು, ಅವಾಗ ಅದು ರೋಗ ಕಂಟ್ರೋಲ್ ಆಗುತ್ತೆ. ನಾವೀಗ ಸಾಮಾನ್ಯವಾಗಿ ಗೆಡ್ಡೆಗಳನ್ನ ಬಿತ್ತನೆಯನ್ನ ಮಾಡ್ತೀವಿ, ಗೆಡ್ಡೆಗಳ ತೂಕ ಅಥವಾ ಆಕಾರ ಹೇಗಿರ್ಬೇಕು? ಅದೇ 3-5 cm ಉದ್ದ ಇರಬೇಕು. ಆಮೇಲೆ 15-20 gram ತೂಕದ್ದು ಗೆಡ್ಡೆ ಇರಬೇಕು. 15-20 gram ತೂಕ ಇದ್ರೆ ಸಾಕಾಗುತ್ತೆ ಬಿತ್ತನೆ ಶುಂಠಿ. ಅದನ್ನ 30 cm ಅಂತರದಲ್ಲಿ ನಾಟಿ ಮಾಡಬೇಕು. ಈಗ ನಾಟಿ ಮಾಡಿದ ನಂತರ ಅಂತರ ಬೇಸಾಯವನ್ನ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು? ಹೌದು, ಅಂತರ ಬೇಸಾಯದಲ್ಲಿ ಮುಖ್ಯವಾಗಿ ಕಳೆ ತೆಗಿಯಂತದ್ದು. ಹೊದಿಕೆ ಹಾಕೋದಕ್ಕೆ ಮುಂಚೆ 2-3 ಕಳೆ ತೆಗಿಬೇಕು. ಅನಂತರ ನೀರು ಬಸ್ದು ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಕೊಳೆ ರೋಗ ಬಂದ್ಬಿಡುತ್ತೆ. ಅದಕ್ಕೆ ಬಸಿಗಾಲ್ವೇನ್ ಮಾಡ್ಕೋಬೇಕು. ಆಮೇಲೆ ಗೆಡ್ಡೆ ಕಾಣದಂತೆ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗೋದಕ್ಕೆ ಮಣ್ಣನ್ನ ಏರ್ ಹಾಕ್ಬೇಕು, ಅಷ್ಟಿದೆ. ಅನಂತರ ಪರ್ಯಾಯ ಬೆಳೆಯಾಗಿ, ನಾನು ಅವಾಗ್ಲೇ ಹೇಳಿದೆ ಕಂಟಿನ್ಯೂಸ್ ಬೆಳಿಬಾರ್ದು ಅಂತ ಹೇಳಿ, ಪರ್ಯಾಯ ಬೆಳೆಯಾಗಿ ಬೆಳೆ ಪರಿವರ್ತನೆ ಇದ್ ಮಾಡ್ಕೊಂಡು ಮರಗೆಣಸು, ರಾಗಿ, ಭತ್ತ, ಎಳ್ಳು, ಮುಸ್ಕಿನ್ ಜೋಳ ಇಂಥದವನ್ನ ಬೆಳಿಬೇಕು ಮುಂತಾದವನ್ನ. ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಗಿ, ತೊಗರಿ, ಹರಳು ಇವೆಲ್ಲ ಬೆಳೀತಾರೆ ಮಿಶ್ರ ಬೆಳೆಯಾಗಿ ಶುಂಠಿ ಜೊತೆಗೇನೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಈ ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ತೆಂಗು, ಅಡಿಕೆ, ಕಾಫಿ, ಕಿತ್ತಲೆ ತೋಟ, ಇವುಗಳ ಮಧ್ಯನೂ ಸಹ ಶುಂಠಿನ ಹಾಕ್ತಾ ಇದಾರೆ, ಅಂತರ ಬೆಳೆಯಾಗಿ ಹಾಕ್ತಾ ಇದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕೆಲವೊಂದು ಬೆಳೆಗಳನ್ನ ಶುಂಠಿ ನಂತರ ಬೆಳಿಬಾರ್ದು. ಇವು ಟೊಮೆಟೊ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಬದನೆ, ಶೇಂಗಾ ಇವನ್ನ ಬೆಳಿಬಾರ್ದು. ಯಾಕೆ ಅಂತಂದ್ರೆ ಇವುಗಳಿಂದ ಸೊರಗು ರೋಗ ಹೆಚ್ಚಾಗುತ್ತೆ. ಅವನ್ನು ಆಶ್ರಯ ಗಿಡಗಳಾಗಿ ಬೆಳ್ಕೊಂತವೆ. ಬೇಸಾಯ ಸಾಮಗ್ರಿಗಳು ಏನ್ ಬೇಕು ಹೇಳ್ದಂಗೆ, ಅದು ಒಂದು 15-20 gram ತೂಕದ್ದು ಗೆಡ್ಡೆಗಳು. ಅನಂತರ ಕೊಟ್ಟಿಗೆ ಗೊಬ್ಬರ 1 acre 10 tons ಬೇಕಾಗುತ್ತೆ. ಅನಂತರ ರಸಗೊಬ್ಬರಗಳು, ಸಾರಜನಕ 40 kg, ರಂಜಕ 20 kg, ಪೊಟಾಶ್ 20 kg 1 acre ಬೇಕಾಗುತ್ತೆ. ಮತ್ತೆ ಮೇಲ್ಗೊಬ್ಬರವಾಗಿ ಯಾವಾಗಲಾದ್ರೂ ನೀಡಬೇಕಾಗುತ್ತೆ? ಹೌದು, ಇದು ಉಳುಮೆ ಸಮಯದಲ್ಲಿ ನಾವು ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿಸ್ತೀವಿ. ಅನಂತರ ರಂಜಕ ಮತ್ತೆ ಪೊಟ್ಯಾಶ್ ಅನ್ನು ಸಹ ಬಿತ್ತನೆ ಸಮಯದಲ್ಲಿ ಪೂರ್ಣ ಮಣ್ಣಿಗೆ ಬೆರೆಸುವಂತದ್ದು. ಅನಂತರ ನಾವು ನಾಟಿ ಮಾಡ್ತೀವಿ ಬಿತ್ತನೆ ಶುಂಠಿಯನ್ನ, 30 cm ಅಂತರದಲ್ಲಿ ನಾಟಿ ಮಾಡ್ತೀವಿ. ಬಿತ್ತನೆ ಆಗಿ 30-40 ಶೇಕಡ 50% ಸಾರಜನಕ. ಆನಂತರ 60-70 ಶೇಕಡ 50% ಸಾರಜನಕ ಇವನ್ನ ಹಾಕ್ಬೇಕಾಗತ್ತೆ. ಇದಲ್ದೇನೆ ಬಿತ್ತನೆಗೆ ಮುಂಚೆ ನಾವು ಈ ಬೀಜ ಇರುತ್ತಲ್ಲ ಅದನ್ನ ನಾವು ಟ್ರೀಟ್ ಮಾಡ್ಬೇಕಾಗತ್ತೆ. ಬ್ಲೀಚಿಂಗ್ ಪೌಡರ್ ಅಥವಾ 1 gram ಮೆಟಲೆಕ್ಸಿಲ್ M72 ಅಂತ ಹೇಳಿ ಬರುತ್ತೆ, ಸ್ಟ್ರೆಪ್ಟೋಸೈಕ್ಲಿನ್, ಮತ್ತೆ ಇನ್ನೊಂದು ಕೀಟನಾಶಕ. ಈ ದ್ರಾವಣದಲ್ಲೇ 30 ನಿಮಿಷ ನೆನೆಸ್ಬಿಟ್ಟು ನೆರಳಲ್ಲಿ ಹರಡಿ ಒಣಗಿಸಿ ಆನಂತರ ನಾಟಿ ಮಾಡಬೇಕು. ಇದರಿಂದ ಗಡ್ಡೆ ಕೊಳೆ ರೋಗ ಮತ್ತೆ ಕೀಟ ಶಲ್ಕ ಕೀಟ ಇವನ್ನೆಲ್ಲ ಹತೋಟಿ ಮಾಡಬಹುದು. ನಾಟಿ ಮಾಡತಕ್ಕಂತ ಕ್ರಮ ಹೇಗೆ ಅಂತ ಅಂದ್ರೆ, ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರವನ್ನು ಕೊಡಬೇಕು? ಅದು 30 ಸೆಂಟಿಮೀಟರ್ ಅಂತರದಲ್ಲಿ ನಾವು ನೆಡಬೇಕು ಗಡ್ಡೆಯನ್ನ. ಎಷ್ಟು ಆಳಕ್ಕೆ ನೆಡಬೇಕಾಗುತ್ತೆ? ಆಳಕ್ಕೆ ಒಂದು 2 ಇಂಚು. 2 ಇಂಚು ಅಷ್ಟೇ ಸಾಕು. ಅಷ್ಟರೊಳಗೆ ಅದಕ್ಕಿಂತ ಜಾಸ್ತಿ ಹೋಯ್ತು ಅಂತ ಅಂದ್ರೆ ಕೊಳತು ಹೋಗ್ತದೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಏನೆಲ್ಲ ರೋಗಗಳು ಮತ್ತೆ ಕೀಟಗಳು ಶುಂಠಿಯನ್ನ ಬಾಧಿಸುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂತದ್ದು? ಈ ಬೆಳೆಗೆ ಮುಖ್ಯವಾಗಿ ಬರುವಂತದ್ದು ಕೀಟ ಕಾಂಡ ಕೊರೆಯುವ ಹುಳ ಅಂತ ಹೇಳಿ, ಇದು ಕಾಂಡದಲ್ಲಿ ಸುರಂಗ ತೊಡ್ಕೊಂಡು ತಿನ್ಕೊಂಡು ಹೋಗುತ್ತೆ, ಸುಳಿ ಒಣಗುತ್ತೆ, ಅನಂತರ ಸುಳಿ ಸತ್ತು ಹೋಗುತ್ತೆ. ಆಮೇಲೆ ಎಲೆ ತಿನ್ನೋ ಹುಳನು ಬರುತ್ತೆ. ಇವೆರಡರ ಹತೋಟಿಗೆ ಡೈಮಿಥಿಯೇಟ್ 1.7 ಮಿಲಿ ಅಥವಾ ಮೋನೋಕ್ರೋಟೋಫಾಸ್ 1 ಮಿಲಿ ಅಥವಾ ಮೆಲಾಥಿಯನ್ 2 ಮಿಲಿ 1 ಲೀಟರ್ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕು. ಇದಲ್ದೇನೆ ಸಾವಯವ ಇದ್ರಲ್ಲಿ ಮಾಡೋದಾದ್ರೆ ಬೇವಿನ ಎಣ್ಣೆಯನ್ನ ಸಹ ಸಿಂಪರಣೆ ಮಾಡಬಹುದು. ಆಮೇಲೆ ರೋಗಗಳು ಬಂದಾಗ ಮುಖ್ಯವಾಗಿ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಇದು ಸಣ್ಣ ವೃತ್ತದ ಗೋಲಾಕಾರದ ಚುಕ್ಕೆ ಚುಕ್ಕೆ ಆಗುತ್ತೆ. ಇದು ತಿಳಿ ಹಳದಿ ಬಣ್ಣ ಆಗಿ ಅದು ದೊಡ್ಡದಾಗ್ತಾ ಆಗ್ತಾ ಎಲೆ ಒಣಗುತ್ತೆ. ಇದರ ಹತೋಟಿಗೆ 3 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡಬೇಕು. ಅನಂತರ ಗೆಡ್ಡೆ ಕೊಳೆ ರೋಗ ಬರುತ್ತೆ. ಇದು ಎಲೆ ತುದಿ ಒಣಗ್ಬಿಟ್ಟು ಹಳದಿ ಬಣ್ಣ ಆಗಿ ತಿರುಗುತ್ತೆ, ಆಮೇಲೆ ಗಿಡ ಬಾಡ್ ಹೋಗುತ್ತೆ, ಅನಂತರ ಒಣಗುತ್ತೆ. ಆಮೇಲೆ ಬುಡ ತೇವಾಂಶ ಇದ್ದು ಕಂದು ಬಣ್ಣ ತಿರುಗಿ ಮೆತ್ತಗಾಗ್ಬಿಟ್ಟು ಆಮೇಲೆ ಕೊಳ್ತು ಹೋಗ್ಬಿಡುತ್ತೆ. ಇದಕ್ಕೂ ಸಹ ಕಾಪರ್ ಆಕ್ಸಿಕ್ಲೋರೈಡ್ನೇ ಸಿಂಪರಣೆ ಮಾಡಿ ಆಮೇಲೆ ಬುಡಕ್ಕೆ ತೋರಿಸಿದ್ರೆ ಇದು ಹತೋಟಿ ಆಗುತ್ತೆ. ಇದಲ್ದೇನೆ ನಾವು ನಾಟಿ ಮಾಡ್ಬೇಕಾದ್ರೆ ಆರೋಗ್ಯವಂತ ಗೆಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ನಾಟಿ ಮಾಡಬೇಕು. ಅನಂತರ ಅವಾಗ್ಲೇ ಹೇಳ್ದಂಗೆ ನೀರು ಚೆನ್ನಾಗಿ ಬಸ್ದು ಹೋಗುವಂತ ನೋಡ್ಕೋಬೇಕು. ಆಮೇಲೆ ಬೀಜವನ್ನ ಟ್ರೀಟ್ ಮಾಡುವಂತದ್ದು ಮೆಟಲೆಕ್ಸಿಲ್ M72 ಅನ್ನ, ಇದು 1 ನಿಮಿಷ ಅದ್ ಬಿಟ್ಟು ದ್ರಾವಣದಲ್ಲಿ ಅವಾಗ್ಲೇ ಹೇಳ್ದಂಗೆ ಅದು ಮಾಡುವಂತದ್ದು. ಆಮೇಲೆ 1 ಕ್ವಿಂಟಲ್ ಬೇವಿನ ಹಿಂಡಿ 1 ಕೆಜಿ ಟ್ರೈಕೋಡರ್ಮ 1 ಎಕರೆಗೆ ಇದನ್ನ ಬಳಸೋದ್ರಿಂದನು ಸಹ ರೋಗಗಳನ್ನ ಹತೋಟಿಗೆ ಮಾಡಬಹುದು. ಆಮೇಲೆ ಮಿಶ್ರ ಬೆಳೆಯಾಗಿ ಔಡಲ ಮತ್ತೆ ತೊಗರಿ ಬೆಳೀತಾರೆ, ಇದರಿಂದ ಹತೋಟಿ ಆಗುತ್ತೆ. ಕೊಯ್ಲು ಮತ್ತೆ ಸಂಸ್ಕರಣೆ ಬಹಳ ಮುಖ್ಯವಾದದ್ದು. ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕು ಮತ್ತೆ ಕೊಯ್ಲು ಮಾಡಿದ ನಂತರ ಹೇಗೆ ಸಂಸ್ಕರಣೆಯನ್ನ ಮಾಡುವಂತದ್ದು? ಇದು ನಾಟಿ ಮಾಡಿ 1-8 ತಿಂಗಳಿಗೆ ಕೊಯ್ಲಿಗೆ ಸಿದ್ಧ ಆಗುತ್ತೆ. ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಎಲೆಗಳು ಒಣಗಿರುತ್ತೆ, ಅವಾಗ ನಾಟಿ ಮಾಡುವಂಥದ್ದು. ಗಿಡಗಳನ್ನು ಸಲಿಕೆಯಿಂದ ಅಗೆದ್ಬಿಟ್ಟು ಹೊರಗೆ ತೆಗೆದು ಒಣಗಿದ ಎಲೆ ಬೇರು ಮಣ್ಣು ಎಲ್ಲ ಬೇರ್ಪಡಿಸಿ ತೆಗೆಯುವಂಥದ್ದು. ಆಮೇಲೆ ಹಸಿ ಶುಂಠಿಯನ್ನು ತರಕಾರಿಯಾಗಿಯೂ ಸಹ ಬಳಸ್ತಾರೆ. ಇದನ್ನು 6 ತಿಂಗಳ ನಂತರ ತೆಕ್ಕೋಬಹುದು. ತೆಕ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಲ್ಲಿ 1 ದಿನ ಒಣಗಿಸಿ ಇದು ಮಾಡೋಂಥದ್ದು. ಆಮೇಲೆ ಒಣ ಶುಂಠಿಯನ್ನು ಅದೇ ಆಗ ಹೇಳ್ದಂಗೆ 8 ತಿಂಗಳ ನಂತರ ಕೊಯ್ಲು ಮಾಡಿ 6-7 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಗೆಡ್ಡೆಗಳನ್ನು ಸ್ವಲ್ಪ ಉಜ್ಜಿ ಚೂಪಾದ ಬಿದಿರಿನ ಕಡ್ಡಿಯಿಂದ ಉಜ್ಜುವಂಥದ್ದು. ಆಮೇಲೆ ಹೊರ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಸೂರ್ಯನ ಬಿಸಿಲಲ್ಲಿ 1 ವಾರ ಒಣಗಿಸುವಂಥದ್ದು. ಇದರಿಂದ 19-25% ಇಳುವರಿ ಬರುತ್ತೆ. ಹಸಿ ಶುಂಠಿ ಉಪ್ಪು ಶುಂಠಿ ಇದು ಎಳೆ ಗೆಡ್ಡೆನ ತೊಳೆದ್ಬಿಟ್ಟು 1% ಸಿಟ್ರಿಕ್ ಆಸಿಡ್ 30% ಉಪ್ಪಿನ ದ್ರಾವಣದಲ್ಲಿ ನೆನೆಸ್ಬಿಟ್ಟು 14 ದಿನಗಳಲ್ಲಿ ಒಣಗಿಸಂತದ್ದು. ಇದನ್ನ ರೆಫ್ರಿಜರೇಟರ್ ಅಲ್ಲೂ ಇಟ್ಕೋಬಹುದು, ಇಟ್ಕೊಂಡು ಬಳಕೆಯನ್ನ ಮಾಡ್ಕೋಬಹುದು. ಈಗ ಶುಂಠಿದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ, ಎಲ್ಲ ಬೆಳೆ ಬಂದಂತ ಸಂದರ್ಭದಲ್ಲಿ ಸರಿಯಾಗಿ ಬೆಲೆ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಒಣಶುಂಠಿಯನ್ನ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯತೆಗಳಿದ್ದಾವ ಹೇಗೆ ಅಂತ ಮಾಡಬಹುದು? ಒಣಶುಂಠಿ ಅದು ಸಿಂಪಲ್ ಆಗಿದೆ. ಅದೇ ಕಟಾವಾದ ನಂತರ 6-7 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಒಣಗಿಸಂತದ್ದು ಮಾಡೋದು. ಒಣಗಿಸಿ ಅದನ್ನ ಇಡಬಹುದು, ಮತ್ತೆ ಒಳ್ಳೆ ಬೆಲೆ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾರಾಟವನ್ನ ಮಾಡಬಹುದು. ಅಂತಿಮವಾಗಿ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಅದೇ ಅದು ಇದೊಂಥರ ಇದು ಎಕ್ಸಾಸ್ಟ್ ಕ್ರಾಪ್ ಅಂತ ಹೇಳ್ತಾರೆ. ಮಣ್ಣಿನ ಫಲವತ್ತತೆನ ಕಡಿಮೆ ಮಾಡಿ ಇದು ವರ್ಷ ವರ್ಷ ಬೆಳೆಯೋದಕ್ಕಿಂತ ಪರ್ಯಾಯ ಬೆಳೆನು ಬೆಳ್ಕೋಬೇಕಾಗತ್ತೆ. ಬರೀ ಶುಂಠಿ ಬೆಳೆಯೋದ್ರಿಂದ ಬೆಲೆನೂ ಕಡಿಮೆ ಆಗುತ್ತೆ. ಈಗ ನಮ್ಮ ರೈತ ಬಾಂಧವರೆಲ್ಲ ಹೇಳ್ತಾ ಇದಾರೆ, ಈಗ ಬೆಲೆ ಕಡಿಮೆ ಎಲ್ಲರೂ ಕಡಿಮೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ. ಹಂಗಾಗಿ ಅದು ಒಂದರ ಮೇಲೆ ಅವಲಂಬನೆ ಆಗದೇನೆ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ, ತೊಂದರೆ ಆಗಲ್ಲ. ಒಳ್ಳೆಯದು ಡಾಕ್ಟರ್ ಎಂಎನ್ ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿಯಂತ್ರಣ ಕುರಿತು ಆಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎಸ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ಪಿ ಮಧುಸೂದನ್.

ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಆಮೇಲೆ ಎಣ್ಣೆ ಕಾಳು ಬೆಳೆಗಳಲ್ಲಿ ಗಂಧಕ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ, ಎಣ್ಣೆ ಅಂಶ ಜಾಸ್ತಿ ಮಾಡ್ತದೆ. ಶೇಂಗಾ, ಸೂರ್ಯಕಾಂತಿ, ಕುಸುಬೆ ಆಗಿರ್ಬೋದು, ಆಮೇಲೆ ಎಳ್ಳಾಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಎಲ್ಲಾ ಎಣ್ಣೆ ಕಾಳು ಬೆಳೆಗಳಲ್ಲಿ ಸಲ್ಫರ್ ಗಂಧಕ ಅಂಶ ಬಹಳ ಮುಖ್ಯ. ಅದು ಚೆನ್ನಾಗಿ ಎಣ್ಣೆಯ ಏನು ಅದರಲ್ಲಿ ಎಣ್ಣೆ ಅಂಶ ಅದನ್ನ ಹೆಚ್ಚಿಸ್ತದೆ. ಆಮೇಲೆ ತೂಕನೂ ಚೆನ್ನಾಗಿ ಬರುತ್ತೆ. ಈ ಕಡಲೆಕಾಯಿ ಇರ್ಬೋದು, ಶೇಂಗಾ ತೂಕ ಚೆನ್ನಾಗಿ ಬರ್ಬೇಕಂದ್ರೆ ಮುಖ್ಯವಾಗಿ ಅದು ಸಲ್ಫರ್ ಕೊಡ್ಬೇಕು. ಆ ಸಲ್ಫರ್ ಯಾವ ರೀತಿ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಜಿಪ್ಸಮ್. ಆ ಜಿಪ್ಸಮ್ ಅನ್ನು ಕೊಡೋದ್ರಿಂದ ನಾವು ಈ ಶೇಂಗಾದಲ್ಲಿ ಆಗಿರ್ಬೋದು ಯಾವುದೇ ಎಣ್ಣೆ ಕಾಳುಗಳಲ್ಲಿ ಯಥೇಚ್ಛವಾಗಿ ನಾವು ಇಳುವರಿಯನ್ನು ಪಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಈ ವಿವೇಚನೆ ರಹಿತವಾಗಿ ನಾವು ರಾಸಾಯನಿಕಗಳನ್ನ ಬಳಸಿದಾಗ ಅದು ಮಣ್ಣಿನ ರಚನೆಯ ಮೇಲೆ ಎಂತಹ ಪರಿಣಾಮವನ್ನು? ಖಂಡಿತ ಬಹಳ ಒಳ್ಳೇದು. ಈಗ ನೋಡಿ, ನಾವು ಬರೀ ಇಷ್ಟೇ ಹೊರಗಿಂದ ಅಷ್ಟೇ ಮಾತಾಡಿದ್ವಿ, ಮನುಷ್ಯರ ಮೇಲೆ ಏನ್ ಪರಿಣಾಮ ಆಗ್ಬೋದು, ಆಮೇಲೆ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಬಗ್ಗೆ, ಆಮೇಲೆ ಬೆಳೆಗಳ ಬಗ್ಗೆ ಟಾಕ್ಸಿಸಿಟಿ ಅಂತ ಹೇಳ್ತೇವೆ, ವಿಷವಾಗಿ ಪರಿಣಾಮ ಆಗುತ್ತೆ. ಯಾವುದೇ ಆಗ್ಲಿ ಅಷ್ಟೇ, ನಾವು ಕೂಡ ಅಷ್ಟೇ, ಅತಿಯಾಗಿ ಯಾವುದೇ ಒಂದು ತಿಂದ್ರೆ ಅದು ವಿಷವಾಗುತ್ತೆ ಅಂತೀವಿ ನಾವು. ಅಮೃತನು ಕೂಡ ವಿಷ ಆಗುತ್ತೆ ಅಂತ ಹೇಳ್ತೀವಿ, ಅಂದ್ರೆ ಅದನ್ನು ಮಿತವಾಗಿ ಬಳಕೆ ಮಾಡಬೇಕು ಅಂತ. ನಾವು ಯಥೇಚ್ಛವಾಗಿ ನಾವು ಬಳಕೆ ಮಾಡ, ಉದಾಹರಣೆಗೆ ಯಾವುದೇ ಆಗ್ಲಿ DAP ಗೊಬ್ಬರ, ಆಮೇಲೆ ಯಾವುದು ಯೂರಿಯಾ ಆಗಿರ್ಬೋದು ಅಥವಾ ಪೊಟ್ಯಾಶ್ ಆಗಿ, ಯಾವುದನ್ನು ಅತಿಯಾಗಿ ಬಳಕೆ ಮಾಡಬಾರ್ದು. ಮಣ್ಣಿನಲ್ಲಿ ಇರ್ತಕ್ಕಂತ ಏನು ಅಂತಂದ್ರೆ ರಚನೆ ಕೂಡ ಹಾಳಾಗೋಗುತ್ತೆ, ಆಮೇಲೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಮಣ್ಣು ಸಡಿಲ ಆಗುತ್ತೆ, ಮಣ್ಣು ತೇವಾಂಶನ ಹಿಡ್ಕೊಳ್ಳೋದಿಲ್ಲ, ತೇವಾಂಶ ಬೇಗ ಆರೋಗುತ್ತೆ ನಿಮ್ಮ ಭೂಮಿಯಲ್ಲಿ. ಒಂದು ಮಳೆ ಹೋದ್ರೂ ಸಾಕು ಭೂಮಿ ಬರಡಾಗ್ತದೆ, ಅಂದ್ರೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ತೇವಾಂಶ ಇರೋದೇ ಇಲ್ಲ, ಬೆಳೆ ಒಣಗ್ತದೆ ಅಂತಕ್ಕಂಥದ್ದು. ಹಾಗೆ ಮತ್ತೆ ಜೈವಿಕ ಗುಣಧರ್ಮಗಳು, ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು, ಅದ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಅಂತಕ್ಕಂಥ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಅನೇಕ ಸೂಕ್ಷ್ಮಾಣುಜೀವಿಗಳು ವಿಷಮಯವಾಗಿ, ಈ ರಾಸಾಯನಿಕ ಗೊಬ್ಬರಗಳು ವಿಷಮಯವಾಗಿ ನಮ್ಮ ಒಂದು ಸಂತತಿಯನ್ನು ಕೂಡ ಅದು ಕಳ್ಕೊಳ್ತದೆ ಅಂತಕ್ಕಂಥದ್ದು. ಅಂದ್ರೆ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ನಾವು ನೋಡ್ತಿದ್ದೀವಿ, ಒಂದು ಸ್ಪೂನ್, ಒಂದು ಚಮಚ ಮಣ್ಣು ತಗೊಂಡ್ರೆ ಬಿಲಿಯನ್ಸ್ ಆಫ್ ಸೂಕ್ಷ್ಮಾಣುಜೀವಿಗಳು ಇರ್ತವೆ ಅದರಲ್ಲಿ. ಆದ್ರೆ ಅದೇ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಏನಾಗಿದೆ ಅಂದ್ರೆ, ಇವತ್ತು ಸೂಕ್ಷ್ಮ ದರ್ಶಕದಲ್ಲಿ ನೋಡಿರೋ ಆ ಸೂಕ್ಷ್ಮಾಣುಜೀವಿಗಳು ನಮಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ನಾವು ನಮ್ಮ ಭೂಮಿಯನ್ನ ಶೋಷಣೆ ಮಾಡಿದೀವಿ ಅಂತಕ್ಕಂಥ ನಮ್ಮ ಮಣ್ಣನ್ನ. ಅಂದ್ರೆ ನಾವು ಯಾರು ಕೂಡ ಕಿಂಚಿತ್ತು ಈ ಒಂದು ಭೂಮಿಯ ಜೈವಿಕ ಒಂದು ಗುಣ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ. ಬರೇ ಬೆಳೆ ಬರ್ತಾ ಇಲ್ಲ ಅಂತೀವಿ ಅಷ್ಟೇ ವಿನಃ, ಯಾಕೆ ನಮ್ ಬೆಳೆ ಬರ್ತಾ ಇಲ್ಲ ಸರಿಯಾಗಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಅದು ಯಾಕೆ, ಏನ್ ಕಾರಣದಿಂದ ನಮಗೆ ಇಳುವರಿ ಬರ್ತಾ ಇಲ್ಲ? ಅವಾಗ ನಾವು ಅಲ್ಲಿ ಶಕ್ತಿ ಕಡಿಮೆ ಆಗಿದೆ ಭೂಮಿಯಲ್ಲಿ. ಆ ಭೂಮಿ ಶಕ್ತಿಯನ್ನು ತುಂಬೇಕೆ ವಿನಃ ನಾವು ಬರೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಆ ತಾತ್ಕಾಲಿಕವಾಗಿ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ಆದ್ರೆ ದೀರ್ಘಾವಧಿಯನ್ನು ಯೋಚನೆ ಮಾಡಿ ನಾವು ಆ ಭೂಮಿಯ ಒಂದು ಶಕ್ತಿಯನ್ನು ಕೂಡ ನಾವು ಬರ್ತಾ ಕಡಿಮೆ ಮಾಡ್ತಿದ್ದೀವಿ ವಿನಃ ಅದನ್ನ ವೃದ್ಧಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾದ ಅಂಶ. ಅದೇ ರೀತಿಯಾಗಿ ಈ ವಿಷ ವಸ್ತುಗಳನ್ನು ನಾವು ಹಾಕಿದಾಗ ಸಾಕಷ್ಟು ಈ ನಾವು ಹೇಳ್ತಾ ಇದ್ದೀವಿ, ಅನೇಕ ಒಂದು ಜೀವ ವೈವಿಧ್ಯತೆನೆ ನಮ್ಮ ಮಣ್ಣಿನಲ್ಲಿ ಅಡಗಿದೆ ಅಂತಕ್ಕಂಥದ್ದು. ಆ ಜೀವ ವೈವಿಧ್ಯತೆಯನ್ನು ಕೂಡ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥ ಅನೇಕ ಇವತ್ತು ನಾವು ನೋಡ್ತಿದ್ದೀವಿ. ಈಗ ಉದಾಹರಣೆಗೆ ಅನೇಕ ವ್ಯಾಕ್ಸಿನ್ಸ್ ನಾವು ಹೇಳ್ತೀವಲ್ಲ, ಇವತ್ತು ಕಂಡಿಡಿದವರದು ಮಣ್ಣಿನಿಂದಲೇ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ಪೆನ್ಸಿಲಿನ್ ಇಂಜೆಕ್ಷನ್, ಅದನ್ನ ಕಂಡಿಡಿದದ್ದು ಮಣ್ಣಿನಿಂದಲೇ, ಜೀವಾಣುಗಳಿಂದ. ಪೆನ್ಸಿಲಿಯಂ ನೊಟಾಟಮ್ ಅಂತ ಒಂದು ಹಂಗೆ, ಅದರಿಂದ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನು ತಯಾರು ಮಾಡಿದ್ರು. ಅದೇ ರೀತಿ ಅನೇಕ ಜೀವಾಣುಗಳಿಂದ ಅನೇಕ ಒಂದು ಔಷಧೀಯವಾಗಿ ಕೂಡ ಅದು ಗುಣಧರ್ಮವನ್ನು ಈ ಭೂಮಿ ಹೊಂದಿದೆ ಅಂತಕ್ಕಂಥದ್ದು. ಆ ಭೂಮಿನೇ ಒಂದು ಔಷಧೀಯ ಗುಣ ಆಗಿದೆ ಅಂತಕ್ಕಂಥದ್ದು. ವೈವಿಧ್ಯಮವಾದ ಒಂದು ಜೀವಾಣುಗಳು ಕೂಡ ಕೂಡಿದೆ ಅಂತಕ್ಕಂಥ, ಆ ವೈವಿಧ್ಯಮಯ ಜೀವಾಣುಗಳನ್ನ ನಾವು ಸಂರಕ್ಷಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪಾತ್ರ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ. ಯಾಕಂದ್ರೆ ಒಬ್ಬ ರೈತರು ಇಬ್ರು ರೈತರು ಸಾವಯವ ಕೃಷಿ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಎಲ್ಲರೂ ಕೂಡ ಅದಕ್ಕೆ ಜೊತೆಗೂಡಿಸಿ, ವಿ ಹ್ಯಾವ್ ಟು ಜಾಯಿನ್ ದ ಹ್ಯಾಂಡ್ಸ್, ಎಲ್ಲರೂ ಕೂಡ ಜೊತೆಗೂಡಿ ನಮ್ಮ ಭೂಮಿಯನ್ನ, ಈ ಮಣ್ಣಿನ ಆರೋಗ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬರಬೇಕು ಅಂತ. ಬರಬೇಕಾದ್ರೆ ಮುಖ್ಯವಾಗಿ ಏನು, ವೈಜ್ಞಾನಿಕ ಸಲಹೆಗಳು, ವಿಜ್ಞಾನಿಗಳ ಸಂಪರ್ಕ, ಆಮೇಲೆ ವಿಜ್ಞಾನ ಕೇಂದ್ರಗಳ ಸಂಪರ್ಕ, ಕೃಷಿ ಅಧಿಕಾರಿಗಳ ಸಂಪರ್ಕ. ಅದನ್ನ ನೋಡಿ ನೀವು ಕರ್ಕೊಂಡು ಹೋಗ್ಬೇಕು ವಿಜ್ಞಾನಿಗಳನ್ನ, ಬನ್ನಿ ಸರ್ ನಮ್ಮ ಭೂಮಿ ನೋಡಿ ಆಗಿದೆ, ಯಾಕೋ ಬರ್ತಾ ಇಲ್ಲ, ನಮ್ಗೇನೋ ಜ್ವರ ಬಂದಿದೆ ಭೂಮಿಗೆ. ಅವಾಗ ನಾವು ಖಂಡಿತವಾಗಿ ವಿಜ್ಞಾನಿಗಳು ಬರ್ತಾರೆ, ಪ್ರತ್ಯಕ್ಷ ನೋಡಿ ಪ್ರಮಾಣೀಕರಿಸುವಂತ. ಈಗ ನೀವೇನೇ ನೀವು ಫೋಟೋ ಕಳಿಸಿದ್ರೆ, ವಾಟ್ಸ್ಆಪ್ ಕಳಿಸಿದ್ರೆ ಮಾಡ್ಬೋದು, ಆದ್ರೆ ಅಷ್ಟೊಂದು ಹೋಗಿ ನೋಡಿದಷ್ಟು ಅದು ನಿಮಗೆ ಒಂದು ಒಳ್ಳೆ ಒಂದು ಸಲಹೆ ಕೊಡಕ್ಕೆ ಅದು ಕಷ್ಟ ಸಾಧ್ಯ ಅಂತ ಹಿರಿಯರು ಹೇಳ್ಬಿಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ